ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲು. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ. ಸಮಯ 6:51 ಇನ್ನು ಮುಂದಿನ ಕಾರ್ಯಕ್ರಮ ಇದೀಗ FM 100.6 ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೇ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. ಕೃತ್ರಿಮ ಸಂಸಾಧನೋ ಕೆ ಬಢ್ತೆ ಪ್ರಯೋಗ ಸೆ ಕೃಷಿ ಕಿ ಸತತ್ ಕ್ಷಮತಾ ಪರ್ ಚಿಂತಾಯೆ ಬಢೀ ಹೈ. ಪ್ರಧಾತ್ವಪೂರ್ಣ ಪ್ರಯಾಸ ಹೈ ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸೆ ಯೋಜನಾಯೆ ಆರಂಭ ಕಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ದೇಶ ಭರ ಮೇ ಬಢಾವಾ ದೇನೆ ಕೆ ಲಿಯೆ ಸಬ್ ಮಾರ್ಕೆಟ್ ಕಿ ವ್ಯವಸ್ಥಾ ಭಿ ಕಿ ಜಾ ರಹಿ ಹೈ. ಭಾರತ ಸರ್ಕಾರ ಏವಂ ಕಿಸಾನೋ ಕೆ ಸಮ ಪಾರಂಪರಿಕ ಜೈವಿಕ ಖೇತಿ ಹೋ ರಹಿ ಹೈ. इन पारंपरिक जैविक क्षेत्रों को जैविक प्रमाणीकरण सुलभ. इस प्रक्रिया की विशिष्टता ये है कि इसमें प्रमाणीकरण मात्र 2-3 महीनों में हो जाता है, जबकि सामान्य परिस्थितियों में इसमें 2-3 वर्ष का समय लगता है. अंडम ऐसे प्रमाणीकृत जैविक क्षेत्र हैं. अभी हाल ही में संपूर्ण लक्षद्वीप को हमें सिक्किम राज्य पूर्ण जैविक कृषि राज्य के रूप में प्रमाणित हो चुका है. उम्मीद हिंदुस्तान की है पहचान. ಕೆಪಿಎಂಇ ತಿದ್ದುಪಡಿ ಕಾಯ್ದೆಯನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವ ಕೃಷಿ ಅನುಭವವನ್ನು ಕುರಿತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆರೆ ಮೇಗಳ ದೊಡ್ಡಿಯಲ್ಲಿ ಯಶಸ್ವಿಯಾಗಿ ತೋಟಗಾರಿಕೆ ಬೆಳೆಗಳ ಕೃಷಿಯನ್ನು ನಡೆಸುತ್ತಿರುವಂತಹ ಕೃಷಿ ಹಿನ್ನೆಲೆಯ ಕುಟುಂಬದಲ್ಲಿ ಇವರು ಬಂದವರು. ಆ ನಂತರದಲ್ಲಿ ತಂದೆಯೊಂದಿಗೆ ಅಡಿಕೆ ಮರಗಳನ್ನು ನಾವು ನೋಡ್ತಾ ಇದ್ದೀವಿ. ಕಾಳು ಮೆಣಸನ್ನ ಸಿಲ್ವರ್ ಓಕ್ ಮರದಲ್ಲಿ ಹಬ್ಬಿಸುವಂತಹ ಹೊಸ ರೀತಿಯ ಒಂದು ತಾಂತ್ರಿಕತೆಗಳ ಮನವರಿಕೆ ಆಯಿತು. ನೈಸರ್ಗಿಕ ಕೃಷಿಯಲ್ಲಿ ತಾವು ತೊಡಗಿಸ್ಕೊಂಡು ಕೃಷಿ ಹಿನ್ನೆಲೆಯ ಕುಟುಂಬ, ತುಂಬ ತಿಳುವಳಿಕೆ ಉಳ್ಳಂಥವ್ರು. ಯಾಕೆ SSLC ವರೆಗೆ ಅವರು ನಡೆಸ್ಕೊಳ್ತಿದ್ದಂಥ ವ್ಯವಸಾಯನ ಮುಂದುವರಿಸೋಕೆ ನಾನು ವ್ಯವಸಾಯ. ನಿಮಗೆ 22 ವಯಸ್ಸು, ಒಬ್ಬಂಟಿಯಾಗಿ ನಿಂತ್ರಿ. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬೆ ಪ್ರಧಾನ, ಊಟಕ್ಕಾಗುವಷ್ಟು ರಾಗಿ ಮತ್ತೆ ಭತ್ತ ಮಾತ್ರ ಬೆಳೀತಿದ್ವಿ. ನಿಮಗೆ ಪ್ರಗತಿ ಕಾಣದೇ ಇರೋದ್ರಿಂದ ನಾನು ತೋಟಗಾರಿಕೆ ಬೆಳೆಗಳಿಗೆ ಸ್ವಲ್ಪ ಇಷ್ಟಪಟ್ಟು ಬೆಳೆಯೋದಕ್ಕೆ ಶುರು ಮಾಡಿ 38 ವರ್ಷಗಳಲ್ಲಿ ತೆಂಗು, ಈಗ 12 ವರ್ಷದಿಂದ ನಾನು ಹಾಕಿದ್ದು. ಆ ನಂತರದಲ್ಲಿ ರೇಷ್ಮೆ ಕೃಷಿಯಲ್ಲೂ ನಿಮ್ಗೆ ಒಳ್ಳೆಯ ಯಶಸ್ಸು ಸಿಕ್ತು, ಸಾಕಷ್ಟು ಅಭಿವೃದ್ಧಿ ಆಯ್ತು. ಆದ್ರೆ ಯಾಕಂದ್ರೆ ನಿಲ್ಲಿಸಿದ್ರಿ ರೇಷ್ಮೆ ಕೃಷಿ? ಏನ್ ಮಾಡಿದ್ರಿ, ಹೇಗ್ ಮಾಡಿದ್ರಿ? ಅದರಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾಣಿಸ್ತು. ಆದ್ರೆ 2001-2002 ಅಡಿಕೆ ಮಾಡಿದೆ. ಈಗ ಅಡಿಕೆ ತುಂಬಾ ಒಳ್ಳೆ ಪ್ರಬೋಧಮಾನಕ್ಕೆ ಬರ್ತಾ ಇದೆ, ಅತ್ಯುತ್ತಮವಾಗಿ ನಡೀತದೆ ಅಂತ ಒಂದು ಕಂಡು ನಾನು ತೋಟಗಾರಿಕೆಗೆ ಬಂದೆ. ಸಾಕಷ್ಟು ಮಾಹಿತಿ ಇದ್ರೂ ರಾಸಾಯನಿಕ ಕೃಷಿಯಲ್ಲೇ ಪ್ರಧಾನವಾಗಿ ಭತ್ತ ಹಾಗೂ ಕಬ್ಬನ್ನ ಬೆಳೆಯುವಂತ ಪ್ರಯತ್ನಗಳು ನಡೀತಾ ಇತ್ತು. ಹೆಚ್ಚಿನ ಇಳುವರಿ ಪಡೆಯುವ ನಿಟ್ಟಿನಲ್ಲಿ ಆ ರೀತಿಯ ತಾಂತ್ರಿಕತೆಗಳು ಇತ್ತು. ನಿಮ್ಮನ್ನ ನೈಸರ್ಗಿಕ ಅವ್ರು ಯಾವ ತರ ಪರಿಚಯ ಆಯ್ತು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಸುಭಾಷ್ ಪಾಳ್ಯಕರ್ ಅನ್ಬಿಟ್ಟು ಒಬ್ರು ನೈಸರ್ಗಿಕ ಕೃಷಿ ಮಾಡಿಸಿ ಆ ಅಧ್ಯಯನ ಶಿಬಿರದಲ್ಲಿ ನಮಗೆ ನೈಸರ್ಗಿಕ ಕೃಷಿಯಿಂದ ಲಾಭ ಏನು, ರಾಸಾಯನಿಕ ಕೃಷಿಯಿಂದ ಏನು ಭೂಮಿ ಏನಾಗ್ತದೆ, ಏನೇನು ತೊಂದರೆ ಅನುಭವಿಸ್ಬೇಕಾಗುತ್ತೆ ಅನ್ನೋದು ಒಂದನ್ನ ಮಾಹಿತಿ ಅದನ್ನೇ ನಾವು ಬೆಳೆಸಿರುವುದರಿಂದ ನಮ್ಮ ಭೂಮಿ ನೋಡಿದ್ರೆ ಎಲ್ಲ ಹಸಿರುಮಯ ಕಾಣಿಸುತ್ತೆ. ಇತನಾ ಶಿಬಿರ ನೀವು ಭಾಗವಹಿಸಿದ್ರಿ, ಬರ್ತಿದ್ದ ಹಾಗೇನೆ ಅದನ್ನೆಲ್ಲ ಅಳವಡಿಸೋಂತ ಹೋದ್ರಿ ನೀವು ಹಂತವಾಗಿ? ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತಂದ್ರೆ ನಾಡ ದನಗಳು ಕಷ್ಟ. ಏನು ಅಂತಂದ್ರೆ ತೊಪ್ಪೆನ ಎಲ್ಲ ಕಲೆಕ್ಟ್ ಮಾಡಬೇಕು, ಗಂಜಲಂಗ್ ಕಲೆಕ್ಟ್ ಮಾಡಬೇಕು, ಅದೆಲ್ಲ ಎಲ್ಲ ಗಿಡಗಳಿಗೂ ಹಾಕ್ಬೇಕು. ಆದರೆ ರಾಸಾಯನಿಕ ಕೃಷಿ ಎಷ್ಟು ಸುಲಭ ಅಂದರೆ ನಾವು ನೋಡ್ತಿದ್ದಂಗೆ ನನ್ನ ಭೂಮಿಯೇ ನನ್ನ ಮುಂದಗಡೆಯೇ ಅದು ಕೆಟ್ಟೋಗುತ್ತೆ ಅನ್ನೋದು ಒಂದು ಅರಿವನ್ನ ನಮಗೆ ಸುಭಾಷ್ ಪಾಳ್ಯ ಮಾರ್ಗದರ್ಶನದಲ್ಲಿ ನೀವು ಇದನ್ನೆಲ್ಲ ಕಲಿತಾ ಹೋದ್ರಿ, ಮಾಡ್ತಾ ಹೋದ್ರಿ. ಈ 15 ವರ್ಷಗಳದ್ದು ಜೀವಾಮೃತವನ್ನು ತಯಾರು ಮಾಡ್ಕೊಳ್ಳೋವಂಥದ್ದು, ಆ ರೀತಿಯ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡ್ಕೊಳ್ಳೋವಂಥದ್ದು, ಬಳಕೆ ಮಾಡುವಂಥದ್ದು, ಇವೆಲ್ಲ ಹಂತ ಹಂತವಾಗಿ ಹೇಗಾಯಿತು? ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನು ಸ್ವಲ್ಪ ಹೇಳಿ. ನಾವು ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ಅವರು ನಮಗೆ ಹೇಳಿದ್ರಲ್ಲ ಬಸ್ಟಾಗ ತುಂಬ ಕಷ್ಟನೂ ಆಯಿತು. ಮೊದಲು ಮೊದಲು. ಆಮೇಲೆ ಏನಾಗ್ತದೆ ಅಂತಂದರೆ, ನಾವು ರಾಸಾಯನಿಕ ಗೊಬ್ಬರ ಗಿಡದಲ್ಲಿ ಒಂದು ವರ್ಷ ಎರಡು ವರ್ಷ ನಮಗೆ ಪ್ರತಿಫಲ ಕಮ್ಮಿ ಆಯಿತು. ಯಾಕೆ ಅಂತಂದರೆ ಇದನ್ನು ಅಂದ್ಬಿಟ್ಟು ನಮ್ಮನ್ನು ಹೇಳಿಸ್ತಿದ್ರು. ಕ್ರಮೇಣ ಆಮೇಲೆ ನಾವು ಮುಚ್ಚಿಗೆ ದ್ವಿದಳ ಧಾನ್ಯದ ಇಟ್ಟು ಇದೆಲ್ಲ ಆರು ದಿವಸ ಕೊಳೆ ಹಾಕಿ ಏಳು ಎಂಟನೇ ದಿವಸ ಕುಡಕ್ಕೆ ಶುರು ಮಾಡಿದ್ವಿ. ಆ ನೈಸರ್ಗಿಕಕ್ಕೆ ಒಗ್ಗುವಂಥ ಒಂದು ವ್ಯವಸ್ಥೆ ನಮ್ಮ ಜಮೀನಲ್ಲಿ ಕಾಣಿಸ್ತು. ಅದನ್ನೇ ನಾವು ಕಂಟಿನ್ಯೂ ಮಾಡಿ ಈಗನ ಮತ್ತು ಪೆಸ್ಟಿಸೈಡ್ಸು ಅಂದರೆ ಕ್ರಿಮಿನಾಶಕ ಮತ್ತು ಕೀಟನಾಶಕ ಯಾವುದನ್ನು ರೋಗ ಥರದ್ದು ಒಂದು ವ್ಯವಸ್ಥೆ ಇದೆ. ಆಮೇಲೆ ನಮ್ಮ ಭೂಮಿಯಲ್ಲಿ ಏನು ನಮ್ಮ ಕೃಷಿ ತ್ಯಾಜ್ಯ ಇದೆ ಹಳೆದನ್ನೆಲ್ಲ ವಾಪಸ್ ಬಂದಂಗೆ ಜಾಸ್ತಿ ಆಯ್ತಾ ಹೇಗೆ ಅಂತ ವಿಪರೀತ ಜಾಸ್ತಿ ಆಯ್ತು. ಈಗ ನಾವು ಇಲ್ಲೆಲ್ಲವರೂ ನನ್ನ ಜಮೀನಿಗೆ ಬಂದು ನಮ್ಮ ತೆಂಗು ನೋಡ್ತಾರೆ ಏನಿದು, ನಾವು ಒಂದು ವರ್ಷಕ್ಕೆ ಐದು ಅಲ್ಲ ನಾವು ಇಷ್ಟೆಲ್ಲ ಮಾಡಿದ್ರು ಸಹ ಇಷ್ಟೊಂದು ಇಳುವರಿ ಇಲ್ಲ ಕಣ್ರಿ ಅಂತೆಲ್ಲ ನನ್ನನ್ನು ಕೇಳ್ತಾರೆ. ನಾವು ಪಾಪ ಸರಿ ಏನೋ ಒಂದು ತೀರ್ಮಾನಕ್ಕೆ ಬಂದು ನಾವು ಮಾಡ್ತಿದ್ದೀವಿ, ಬೇರೆಯವ್ರು ಬಂದು ಎಲ್ಲ ನೋಡ್ತಿರ್ತಾರೆ. ಈಗ ಒಂದು ನಾನೇನೋ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ, ಕಾರ್ಯಕ್ರಮ ಕೇಳ್ತಿರೋರಿಗೆ ಒಂದು ಮಾಹಿತಿ ಸಿಗಲಿ ಅಂತ ಹೇಳಿ. ಈಗ ನಾವು ತೆಂಗು 38 ವರ್ಷಗಳಿಂದ ತೆಂಗಿತ್ತು, ಆ ಗರಿ ಮತ್ತು ಆಯಾ ಮರದ ಗೊದಮೊಟ್ಟೆ ಆಯಾ ಮರದ ಕುರುಂಬಳೆ ಯಾವುದೇ ತ್ಯಾಜ್ಯ ಇರಲಿ ಕೃಷಿ ತ್ಯಾಜ್ಯ ತೆಂಗಂದು ಆ ಮರದ್ದು ಬುಡ್ಸಗಳಾಗೋಯ್ತು. ನೀರನ್ನೇ ಬಿಡಲ್ಲ ನಾವು, ನಮ್ದು ಏನಿದ್ರು ಡ್ರಿಪ್ ಸಿಸ್ಟಮು, ಡ್ರಿಪ್ನ ಅಳವಡಿಸಿದ ಮೇಲೆ ನಾವು ನೋಡೋದಿಲ್ಲ. ಅದರ ಬುಡದಲ್ಲೇ ಎಲ್ಲ ಪೂರ್ಣ ಕಣ್ಣಲ್ಲಿ ನೋಡಿದ್ರು ಸಹ ಹಾಗೆ ಇರಬೇಕು, ಆ ಥರದ ಒಂದು ವ್ಯವಸ್ಥೆ ಮಾಡ್ತಾ ನೀರನ್ನ ಹಿಡಿದಿಟ್ಕೊಳ್ಳುವಂಥದ್ದು ಮತ್ತು ಅದೇಷ್ಟಕ್ಕದೇ ಮಲ್ಚಿಂಗ್ ಆಗುವಂಥದ್ದು ಅದೇ ಗೊಬ್ಬರ ಆಗುವಂಥದ್ದು ಇದೆಲ್ಲ ಸುಮ್ಮನೆ ಎಲ್ಲನೇ ಗಾಬರಿ ಮಾಡ್ಕೊಂಡ್ರೆ ನಮಗೆ ಅಂಥ ಪ್ರತಿಫಲ ಸಿಗುವುದಿಲ್ಲ. ಮತ್ತು ಆಗ ನಾವು ರಾಸಾಯನಿಕ ಕಮ್ಮಿ ಬಿಡೋದು ಅದು ಯಾಕೆ ಅಂತ ಗೊತ್ತಾಯ್ತಿರಲಿಲ್ಲ. ಈಗ ಸಾಮೂಹಿಕವಾಗಿ ಎಲ್ಲ ತೆಂಗು ಒಂದೇ ಥರ ಕಾಣಿಸ್ತದೆ. ಎಷ್ಟು ಸ್ವಲ್ಪ ಅದರ ಜಾತಿ ಮೇಲೆ ಇದಾಗ್ಬೋದು ಹೊರತು 100-150 ಕಾಯಿ ಬರುತ್ತೆ. ಈಗ ನಿರ್ವಹಣಾ ವೆಚ್ಚ ಏನಿರುತ್ತೆ? ಜೀರೋ ಕಲ್ಟಿವೇಷನ್ ಸರ್, ಏನೂ ಇಲ್ಲವೇ ಇಲ್ಲ. ಏನೂ ಇಲ್ಲ ಅಂದರೆ ಬ್ರಷ್ ಕಟ್ಟರಲ್ಲಿ ನಾವು ಬ್ರಷ್ ಕಟ್ಟರಲ್ಲಿ ಕಳೆನ ಇದರಲ್ಲಿ ಮಿಷಿನಲ್ಲಿ ಎಲ್ಲ ಒಡೆದು ಬಿಡ್ತೀವಿ ಅಷ್ಟೇ. ತಿರುಗಿ ಮತ್ತೆ ಮಾರ್ಚಿವರ್ಬಿಟ್ಟು 50 ಇಯರ್ಸ್ ಮೇಲೆ ಆಗಿರುವಂಥ ಹಳೆ ತೋಟದಲ್ಲಿ ತಂದು ನಾವೇ ಅದನ್ನು ಕಾಳುಮೆಣಸು ಸಸಿಗಳು ತರೋದಕ್ಕೆ ಸಾಗರ ತನಕ ಹೋದ್ರಿ. ಸಾಗರ ಆ ಅನುಭವನೂ ಸ್ವಲ್ಪ ಹೇಳಿ. ಅವಾಗ ಗಾಡಿಗೆ ಹೋಗಿ ಸಾಗರದಲ್ಲಿ ಇಳಿದು ಬೆಳಿಗ್ಗೆ ಬೆಳಿಗ್ಗೆನೆ ಹೋದೆ. ಹೋಗಿ ಅವ್ರಿಗೆ ಅದ್ಭುತವಾದ ವಿಚಾರ. ಆಗ ಓಹ್ ಇದು ನಾವ್ಯಾಕೆ ಮಾಡಬಾರ್ದು ಅಂತ ಅವ್ರನ್ನ ಕೇಳಿದೆ. ಮಾಡಿ ನೆಟ್ಟಿದ್ದೀವಿ, 4ನೇ ವರ್ಷ ಇದು ಶುರು. ನಮಗೆ ಈ ಸಾರಿ 3ನೇ ವರ್ಷದಲ್ಲಿ 1.5 ಮೆಣಸನ್ನ ಮಾರ್ತಾ ಇದ್ದೀವಿ. ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಬೆಂಗಳೂರಿನವರು ಕೃಷ್ಣೇಗೌಡರು ಅಂದ್ಬಿಟ್ಟು ವಿ ವಿ ಪುರಂ ಕಾಲೇಜ್ ಫುಡ್ನ ಇದು ಮಾಡುವಂಥ ಒಂದು ಲ್ಯಾಬ್ ಕೊಟ್ಟು ಟೆಸ್ಟ್ ಮಾಡಿಸಿದ್ರಂತೆ. ಕೊಡಗು ಮತ್ತು ಸಕಲೇಶ್ಪುರ ವೈವಿಧ್ಯತೆಯನ್ನು ಈ ಬಯಲುಸೀಮೆಯಲ್ಲಿ ನೀವು ತಂದಿದ್ದೀರಿ, ಅದನ್ನು ಒಂಥರ ಭಾಳ ಸಂತೋಷ ಪಡುವಂಥ ವಿಚಾರ. ಬಹಳ ಕಡಿಮೆ ಇರೋ ಹಾಗೆ ಕಾಣುತ್ತೆ. ಇದು ಅಧಿಕ ಸಾಂದ್ರತೆಯನ್ನು ನೀವು ಕೊಡಲಡಿಗಾಗೋಯ್ತು. 8x8 ನೆಡಬೇಕು ಅಂದ್ಬಿಟ್ಟು ಈಗ ಹೊಸ ಪ್ಲ್ಯಾಂಟೇಷನ್ ಎಲ್ಲ ಮಾಡ್ತಿದ್ದೀವಿ. ಉದ್ದೇಶ ಏನು ಇಲ್ಲ, ಅಡಿಗೆ ಮಡಗಬೇಕು. ಅದು ನಮಗೆ ಗೊತ್ತಿಲ್ಲದೆ, ನಮಗೆ ಯಾರು ಹೇಳೂರಿಲ್ಲದೆ ಎಷ್ಟಡಿಗೆ ಮಡಗಬೇಕು ಅಂತ ಹೇಳೂರಿಲ್ಲದೆ, ಯಾರಿಗೂ ಅನುಭವ ಇಲ್ಲದೆ ಇರೋದ್ರಿಂದ, ಅದನ್ನು ಮಾರ್ಗದರ್ಶನ ಯಾರ್ದು ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಒಂದಡಿ ಹತ್ರ ಆಯಿತು ಗಿಡ. ಹೊಸದು ಅನ್ನೋವಂತಹ ತಳಿಗಳನ್ನು ಬೆಳೆಗಳನ್ನೇ ನೀವು ಬೆಳೀತಾ ಹೋದ್ರಿ, ಹಾಗೆಯೇ ಗೇರು ಗಿಡಗಳನ್ನು. ಮಂಡ್ಯ ಜಿಲ್ಲಾ ಗೇರು ಅಭಿವೃದ್ಧಿ ಮಂಡಳಿ ಅಂತ ಅಂದ್ಬಿಟ್ಟು ಅವರು ಅದನ್ನು ಅಭಿವೃದ್ಧಿ ಮಾಡ್ತಾಯಿದ್ರು. ಗೇರು ಬಂತು, ಅದನ್ನು ತಗೊಂಡೋಗಿ ಶಿಡ್ಲಘಟ್ಟ ಮಾರ್ಕೆಟ್ಗೆ ಮೊದಲನೇ ರೇಟ್ ಕೊಟ್ಬಿಟ್ರು ನಮ್ಗೆ 12,500 ಒಳ್ಳೆ ರೇಟ್ ಕೊಟ್ಟರು. ಈಗ ಹೊಸದಾಗಿ ಇನ್ಮೇಲೆ ಅಂದ್ರೆ ಹಸಿ ಬೀಜಗಳನ್ನೇ ತಗೊಂಡು ಹೋದ್ರಿ ನೀವು? ಹಸಿ ಬೀಜನೇ. ಲಾಭದಾಯಕ ಅಂತ? ಲಾಭದಾಯಕ, ಲಾಭದಾಯಕ. ಎಷ್ಟು ಸಸಿಗಳಿದೆ ಗೋಡಂಬಿದು? ಗೋಡಂಬಿ 160 ಸಸಿ ಇದೆ. ಇವಾಗ ಮಾಡಿದ್ರಿ ಅಂತ ನಿಮ್ಗೆ ಅನಿಸುತ್ತೆ? ಮೊಟ್ಟ ಮೊದಲನೇದು ರೇಷ್ಮೆ. ಈ ಜಮೀನೆಲ್ಲ ಮಾಡಬೇಕಾದ್ರೆ ಈ ರೇಷ್ಮೆಗಿಂತಲೂ ತುಂಬ ಸುಲಭವಾದ ಬೆಳೆ. ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋದರೆ ಹೇಗೆ ನಿರ್ವಹಣೆ ಮಾಡ್ತೀರಿ? ಅದರಲ್ಲಿ ನಿರ್ವಹಣಾ ಖರ್ಚು ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟು? ಅದೇ ಜೀವಾಮೃತ, ಬೆಲ್ಲ ಮತ್ತು ಕಡಲೆ ಇಟ್ಟಿಗೆ ಇಷ್ಟೇ ದುಡ್ಡು ಕೊಡೋದು. ಗಿಡ ಎಲ್ಲ ಬೆಳೆಸ್ಬಿಟ್ಟು ಕಳೆ ಎಲ್ಲ ಬೆಳೆಸ್ಬಿಟ್ರೆ ಬಂದ್ಬಿಡುತ್ತೆ. ಏನು ಇಳುವರಿ ಸರಾಸರಿ? ನಮ್ಮದು 6 ಎಕರೆ ಇದೆ, 24 ಲಕ್ಷಕ್ಕೆ. ನಾವು ಅದನ್ನು ಸೆಪ್ಟೆಂಬರ್ನಲ್ಲಿ ಕಮೆನ್ಸ್ ಆದರೆ ಡಿಸೆಂಬರು ಜನವರಿ 15 ಹೊತ್ತಿಗೆ 3 ಸಾರಿ ಕಟಾವು ಮಾಡ್ತಾರೆ. 8 ಲಕ್ಷ ದುಡ್ಡು ಸಿಕ್ತಾಗ ರೈತನಿಗೆ ಲಾಭದಾಯಕ ಸರ್. ಅದರಲ್ಲೇನು ಮುಚ್ಚು ಮರೆ ಯಾಕೆ ಅಷ್ಟು ಆಕರ್ಷಕವಾಗಿ ಇರಲ್ಲ ಆ ಒಂದು ಸಿಗುವಂತ ಬೆಲೆ ಆಗಲಿ ಆ ಧೋರಣೆಗಳಾಗಲಿ ಅವ್ರಿಗೆ. ರೈತಾಪಿ ವರ್ಗ ಎಲ್ಲರೂ ಸಣ್ಣ ರೈತರು ಅಥವಾ ದೊಡ್ಡ ರೈತರೇ ಆಗಿರಲಿ, ಅವ್ರು ಯಾರು ಸಾಮಾನ್ಯ ವ್ಯವಸ್ಥೆ ಇದೆಯಲ್ಲ ಸರ್, ಅದು ಬಂಡವಾಳಶಾಹಿಗಳ ಮತ್ತೆ ಮಾರ್ಕೆಟ್ನ ಕಂಟ್ರೋಲ್ ಮಾಡುವಂತ ಜನವೇ. ಈ ಎಲ್ಲಾ ರೇಟ್ ಕಮ್ಮಿ ಆದದನ್ನ ಬಂಡವಾಳಶಾಹಿ ಒಬ್ಬ ರೈತಂದಲ್ಲ ತಗೊಳ್ಳೋದು, ಸಾವಿರಾರು ರೈತರದ ಒಂದ್ ಕಡೆ ಶೇಖರಣೆ ಮಾಡಿ ಅವ್ರ ಹತ್ರಕ್ಕೂ ಆ ಪದಾರ್ಥಗಳು ರೈತಾಪಿ ವರ್ಗದ ಪದಾರ್ಥ ಮತ್ತೆ ಅದನ್ನೇ ಊಟಕ್ಕೆ ಅವಲಂಬಿಸ್ಕೊಂಡಿರುವಂತ ಜನಗಳು ಓ ಸಿಗ್ತಾ ಇಲ್ವಂತೆ ಸಿಗ್ತಾ ಇಲ್ವಂತೆ ಅಂತಂದ್ಬಿಟ್ಟು ಎಳ್ನೀರು ಮುಟ್ಟುವುದೇ ಇಲ್ಲ. ನಾವು 38 ವರ್ಷಗಳು ಮರ ಒಂದು ಎಳ್ನೀರನ್ನು ಕೊಡಲ್ಲ, ಕಾಯಿ ಅದನ್ನು ಕೊಡ್ತೀವಿ. ಆಕರ್ಷಕವಾಗಿ ನಿಮಗೆ ಅನಿಸಿದ್ರೆ ಕೊಡ್ತೀವಿ, ಕೊಡ್ತೀವಿ, ಇಲ್ಲ ಅಂತಂದ್ರೆ ತಡಿತೀವಿ ಅಷ್ಟೇ. ಅಂದ್ರೆ ಈ ರೀತಿ ಒಂದು ಸ್ವಲ್ಪ ಕಾಲ ತಡೆಯುವಂತ ಶಕ್ತಿ ಆ ಒಂದು ಮನಸ್ಥಿತಿ ರೈತನಿಗೆ ಬೇಕು. ಬೇಟವಾಳಶಾಹಿ 100 ಜನದ ರೈತರದ ಒಬ್ಬರನ್ನೇ ತಗೊಳ್ಳುವಂಥ ಶಕ್ತಿನ ಇಟ್ಕೊಂಡವ್ರು ಅವರು. ಅದಕ್ಕಾಗಿ ವ್ಯವಸ್ಥೆ ಸಾಲದ ಸುಳಿ, ಮಗಳು ಮದುವೆ ಮಾಡಬೇಕು, ಮನೆ ಕಟ್ಟಬೇಕು, ಅಥವಾ ಇನ್ನೊಬ್ಬನ ಏನು ನೋಡಿ ಅದು ಮಾರ್ಬಿಟ್ಟು ಆ ಸಾಲ ತೀರಿಸೋದು, ಮನೆ ಕಟ್ಟೋದು, ಮಗಳು ಮದುವೆ ಮಾಡೋದು, ಏನೋ ಅದು ಹಬ್ಬ ಹರಿದಿನಗಳಿಗೆ ಯೋಚನೆ ಮಾಡೋಣ. ಅಂದರೆ ಇಲ್ಲಿ ಯಾವುದೇ ಒಬ್ಬ ಕೃಷಿ ಕಾರ್ಮಿಕರ ಉಪಸ್ಥಿತಿ, ನಾವು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಗದ್ದೆಗೆ ಬಂದಮೇಲೆ ನಾವು ಬೇರೆ ಯಾವುದು ಹವ್ಯಾಸ ಇಲ್ಲದೆ ಇರೋದ್ರಿಂದ ಅದೇ ಕೆಲಸ ಇರಲಿ ಇಲ್ಲದೆ ಹೋಗಲಿ ನಾವು ಜಮೀನಲ್ಲಿ ಇರ್ತೀವಿ ಸಾಯಂಕಾಲದವರೆಗೂ, ಆ ಥರದ್ದು ಸಷ್ಟನ್ನ ಮಾಡ್ಕೋತೀವಿ. ಅಂದರೆ ಬೇರೆ ಕೃಷಿಗಿಂತ ನೈಸರ್ಗಿಕ ಕೃಷಿಯಲ್ಲಿ ಒಂದು ಕೃಷಿಯ ಲಾಭದಾಯಕ ಅಂತ ಮಾಡೋದ್ರಲ್ಲಿ ಒಂದು ಅಂಶ ಆಗುತ್ತದೆ. ಯಾವ ಎಲ್ಲ ಪದಾರ್ಥಗಳನ್ನು ನೀವು ಸ್ವತಃ ತಯಾರು ಮಾಡ್ಕೊಳ್ತೀರಿ ಹೇಳಿ? ವ್ಯವಸಾಯಕ್ಕೆ ಬೇರೆ ಏನು ಇಲ್ಲೋ, ಕನಿಷ್ಠ ಅಂದ್ರೆ 8 ಸಾರಿ ಒಂದು ತಿಂಗಳಿಗೆ ಒಂದೇ ಸಾರಿನಾರು ಎಲ್ಲ ಜಮೀನಿಗೂ ಒಂದು ತಿಂಗಳು ಸರ್. ಮೊದಲೇ ನೇರವಾಗಿ ಕೊಟ್ಬಿಡ್ತಿದ್ದೋ, ಈಗ ನಾವು ಎಲ್ಲ ಸ್ವಲ್ಪ ಇದೆಲ್ಲ ಈ ಕಟ್ಟಿಕೊಳ್ಳೋದಾಗೆ ಅದನ್ನು ನಾವು ಡ್ರಿಪ್ ಎಲ್ಲ ಕೊಡ್ತಾ ಇದ್ದೀವಿ. ಅಂದರೆ ಫಿಲ್ಟರ್ ಮಾಡಿ ಕೊಡಬೇಕು, ಕೊಡಬೇಕು. ಅದಕ್ಕಿಂತ ಮುಂಚೆ ಮುಂಚೆ ಕಾಲುವೆ ನೀರು ಕಟ್ತಿದ್ದೋ, ನಾವು ವಿ ಸಿ ಚಾನಲ್ ಅಂತ ಹೇಳಿದ್ನಲ್ಲ, ಒಂದು 3 ವರ್ಷ ವಿ ಸಿ ಚಾನಲ್ ನೀರು ಕಟ್ತೋ, ಆಮೇಲೆ ಡ್ರಿಪ್ಪು ಯಾರೋ ಸ್ನೇಹಿತರು ಡ್ರಿಪ್ ಯಾಕೆ ಮಾಡಬಾರ್ದು ಎಕರೆ ತನಕ ನೀವು ಸಂಪಾದನೆ ಮಾಡಿದ್ರಿ ಭಾಳ ಯಶಸ್ವಿಯಾಗಿ ಒಳ್ಳೆಯ ತಿಳುವಳಿಕೆಯೊಂದಿಗೆ. ಇದೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಈಗ ಮುಂದಿನ ಸಿಟಿಲಿರಲಿ ವ್ಯವಸಾಯ ನಾನು ಮಾಡಿದ್ದೇ ಸಾಕು, ನನ್ನ ಮಕ್ಕಳು ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದು ಇವತ್ತು ಆ ದೃಷ್ಟಿಯಿಂದ ಅದು ಲಾಭದಾಯಕ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಮಾತ್ರ ಸರ್ ಹೇಳೋಕ್ಕೆ ಸಾಧ್ಯ, ಕೇಳಿಸ್ಕದೇ ಇರೋರಿಗೆ ಏನು ಹೇಳ್ಬಿಟ್ಟಿರಿ? ಸಿನಿಮಾ ಟಿಕೆಟ್ ತಗೊಂಡ್ರು ಮಾತ್ರ ಪ್ರಾರಂಭ ಮಾಡೋವಂಥ ಸಂದರ್ಭ ಬಂತು ನಿಮ್ಮ ಕುಟುಂಬದಲ್ಲಿ, ಅಲ್ಲೂ ಸಹ ಸಾಕಷ್ಟು ಪ್ರಯೋಗಗಳನ್ನು ನಡೆಸಿ ಮಾಹಿತಿಗಳನ್ನು ಪಡೆದು ಇಷ್ಟೆಲ್ಲ ಯಶಸ್ಸನ್ನು ನೀವು ಪಡ್ಕೊಂಡಿದ್ದೀರಿ. ಸುಲಭವಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶವೂ ಇಲ್ಲಿದೆ. ನಿಮ್ಮ ಮಾತನ್ನು ಬೇರೆ ರೈತರ ಪ್ರಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ ವರದರಾಜು ಅವರೇ. ನನ್ನ ದೂರವಾಣಿಯರು 5 7 2 2 8 3 6 6 5 5 ಕೊಂಡ್ರಿ ಅಂತ. ಇದಕ್ಕೇನು ಮಾಹಿತಿ ತರಬೇತಿ ಅಥವಾ ಈ ವಿಶ್ವವಿದ್ಯಾನಿಲಯ ಗುಣಗೊಳಿಸಿದ್ದೀಯಾ? ಮತ್ತು ಈ ಗೊಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಈ ಜೀವಾಮೃತ ಅಲ್ಲದೆ ಇಳುವರಿ ಬರುತ್ತೆ ಅಂತೆಲ್ಲ ಹೇಳಿದ್ರು, ಆದರೂ ನಾವು ಇದಕ್ಕೆ ಈ ಜೀವಾಮೃತಕ್ಕೆ ಮುಂದೆ ಮಾಡಿದಂಥದಕ್ಕೆ ಪ್ರೇರಣೆ ಸಿದ್ಧಗಂಗಾ ಸ್ಕೂಲ್ ಪಕ್ಕದಲ್ಲಿ ಸಿದ್ಧಗಂಗೆ ಅಂದ್ಬಿಟ್ಟು ಟುಂಕೊಬ್ಬ ಕೆಲಸಗಾರ, ಅವನ್ನೆಲ್ಲ ತೋರಿಸ್ಕೊಟ್ಟ ನನಗೆ, ಅದನ್ನು ಈ ಥರ ಹೋಟ್ಲ್ ಹಾಕ್ಬೇಕು ಹಾಕಿ ಅಂತೆಲ್ಲ ನನಗೆ ಮಾಹಿತಿ ಕೊಟ್ಟರಲ್ಲಿ. ಅದನ್ನು ಅಳವಡಿಸ್ಕೊಂಡು ನಾವೇನೀಗ ನಮ್ಮ ಜಮೀನಲ್ಲಿ ಸುಲಭವಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಗೊತ್ತಾಯ್ತು. ಗೊತ್ತಾಯ್ತು. ಇನ್ನೂ ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ? ಇಲ್ಲ ಸರ್, ಮೆಣಸಿನ ಬಳ್ಳಿ ಅದಕ್ಕೆ ಕೇಳಿದೆ, ಅದೇ ಈಗ ತರಬೇಕು ಅನ್ನಿಸ್ತು, ತಂದು 1,000 ಹಾಕಿದ್ದೀವಿ. ಇನ್ನೆಲ್ಲ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಹಿಂಸೆ ಆಯ್ತದೆ ಅಂತ ನನ್ನ ಮಗನು ಹೇಳ್ತಿರ್ತಾನೆ. ಇದಕ್ಕೆ ಅವನು ನಾವು ಅವ್ರಿಗೆ ಬೇಜಾರು ಮಾಡ್ದಂಗೆ ಅವು ಅನ್ಕೊಂಡು ಕಳಿಸೋದು ಆ ವ್ಯವಸ್ಥೆ ಅಷ್ಟೇ. ಈಗ ನಾವು ಮಾತ್ರ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಿಮಗೊಂಥರ ನೆಮ್ಮದಿ ನೆಮ್ಮದಿ ಅಂದರೆ ಕುಟುಂಬ ಕೃಷಿಯ ಪ್ರತಿಫಲನೂ ಕಾಣ್ಬೋದು. ಕೃಷಿಗೆ ಸ್ವಲ್ಪ ತಾಳ್ಮೆ ಬೇಕು ಸರ್, ತಕ್ಷಣ ಯಾವುದೂ ಲಾಭ ಸಿಗೋದಿಲ್ಲ ಅಂತ ನನಗನ್ನಿಸ್ತದಪ್ಪ. ಭಾಳ ಸಂತೋಷ ನಿಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಒಂದು ವ್ಯವಸ್ಥೆಯಲ್ಲಿ ಆಗಬೇಕಾದಂತಹ ಕೆಲವೊಂದು ಬದಲಾವಣೆಗಳ ಬಗ್ಗೆನೂ ನೀವು ಮಾಹಿತಿ ನೀಡಿದ್ದೆ. ನನ್ನ ಧನ್ಯವಾದ, ಮತ್ತೆ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪುಣ್ಯಕೋಟಿ ಇಲಾಖೆಯ ಚಾಮುಂಡಿ ಬೆಟ್ಟದ ತಪ್ಪಲಿನ ಪಶು ಚಿಕಿತ್ಸಾಲಯದಲ್ಲಿ ಹಿರಿಯ ಪಶು ಅಯ್ಯೋ ಮಮ್ಮಿ ನಿಮ್ಮ ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ. ಸಹಗಾಯಕಿ ಅಮೃತ ನಿತಿನ್ ಶಾಸ್ತ್ರಿ. ನೀರಪಸೆ ಪಡೆಯೋಣು ಬಾ, ಯಶ ಎಂಬ ದೆಸಿ ಹಿಡಿಯೋಣು ಬಾ. ಹಳ್ಳಿ ಹಣಸತದ ಹನಿ ಹನಿಯ ಹಳ್ಳ ಮಾಡೋಣು ಬಾ, ಚಟ ಬಾನ ತಂಪಿನ ಹದ ಹಿಡಿಯೋಣು ಬಾ. ಕೃಷಿ ಹೊಂಡ ನಾವು ಕಡಿಯೋಣು ಬಾ, ವಸಿ ನೀರ ಪಸೆ ಪಡೆಯೋಣು ಬಾ. ತಿರೆ ಕದ ತೆರೆದದ ಎದಿ ಕರಗಿ ಬಾನಿಳಿದಿದೆ ಬಾ, ನದಿ ತುಂಬಿ ನೆಲ ಕೊಚ್ಚಿ ಹೊಂಟದ ಬದಿ ಹೊಲಕ ನೀರುಣಿಸೋ ನಾವು ಕಡಿಯೋಣು ಬಾ, ವಸಿ ನೀರ ಪಸೆ ಪಡೆಯೋಣು ಬಾ.